ನದಿಗಿಂತ ಹೊಳೆಗಿಂತ ನಿಮ್ಮ ಮನೆಯ ಮೇಲ್ಗಡೆ ಬೀಳುವ ಮಳೆ ನೀರಿದೆಯಲ್ಲ ಅದು ಉತ್ತಮ ಗುಣಮಟ್ಟದ್ದಂತ ಅನ್ಕೊಂಡು ಹೇಳಲೇಬೇಕು. ಯಾಕಂದ್ರೆ ನಿಮ್ಮ ಮನೆಯ ಮೇಲ್ಗಡೆ ಅಷ್ಟೇನು ಗಲೀಜಿರೋದಿಲ್ಲ ಅಲ್ವಾ. ಮೊದಲು ಬೀಳುವ ಮಳೆ ನೀರನ್ನು ಹೊರಹಾಕಿ ಅಥವಾ ಒಂದು ಕಡೆಗೆ ಸಂರಕ್ಷಣೆ ಮಾಡಿಕೊಂಡು ಅದನ್ನು ಪುನರ್ಬಳಕೆ ಮಾಡಿ ನಂತರ ಆಗಾಗ್ಗೆ ಬೀಳುವ ಮಳೆ ನೀರನ್ನು ಸುರಕ್ಷಿತವಾಗಿ ಜೋಪಾನವಾಗಿ ಸಂರಕ್ಷಣೆ ಮಾಡಿಕೊಂಡ್ರೆ ಅದು ನಿಮಗೆ ಆಗಾಗ್ಗೆ ಬಳಕೆಗೆ ಅನುಕೂಲಕ್ಕೆ ಬರುತ್ತೆ. ರೈತ ಬಾಂಧವರೇ, ಶ್ರೋತೃಗಳೇ, ಅಡಿಗೆಗೆ ನೀವು ಮಳೆ ನೀರನ್ನು ಉಪಯೋಗಿಸ್ಕೊಂಡು ನೋಡಿ. ಕಾಳುಗಳು ಬೇಗ ಬೇಯ್ತವೆ ಮಳೆ ನೀರಿಗೆ. ಗಡ್ಡೆ ಗೆಣಸುಗಳು ಅಷ್ಟೇ ಬಹು ಸುಲಭವಾಗಿ ಬೆಂದು ರುಚಿಯಾಗಿ ನಮ್ಮ ಹೊಟ್ಟೆಯನ್ನು ಸೇರ್ತವೆ. ಹಾಗೆ ಸಾರು ಮತ್ತಿತರೆ ಅಡಿಗೆ ಪದಾರ್ಥಗಳನ್ನು ತಯಾರಿಸುವಾಗ್ಲೂ ಮಳೆ ನೀರನ್ನು ಉಪಯೋಗಿಸ್ಕೊಂಡ್ರೆ ಅದರ ವಿಶೇಷತೆ ತುಸು ಹೆಚ್ಚಿಗಿರುತ್ತೆ ಕೊಳವೆ ಬಾವಿ ನೀರಿಗಿಂತ. ಹಾಗೆ ಫಿಲ್ಟರ್ನಿಂದ ಸೋಸುವ ಅಗತ್ಯತೆ ಬರೋದಿಲ್ಲ. ಈಗೆಲ್ಲ ಎಲ್ಲ ಮನೆಗಳಲ್ಲೂ ಕೊಳವೆ ಬಾವಿ ನೀರನ್ನ ಅಥವಾ ನಲ್ಲಿ ನೀರನ್ನ ಸೋಸ್ಲಿಕ್ಕೆ ಫಿಲ್ಟರ್ಗಳಿದ್ದಾವೆ. ಆಗಿಂದಾಗೆ ಓಡಿಸ್ತಾ ಇರಬೇಕು ವಿದ್ಯುತ್ತನ್ನು. ವಿದ್ಯುತ್ತು ಬಳಕೆ ಒಂದಾದ್ರೆ ಸೋಸುವ ನೆಪದಲ್ಲಿ ವ್ಯರ್ಥವಾದ ನೀರನ್ನು ಹೊರಗಡೆ ಹೋಗುತ್ತೆ. ಅರ್ಧಕ್ಕರ್ಧ ನೀರು ನಮ್ಮಿಂದ ದೂರವಾಗುತ್ತೆ. ಇನ್ನು ಸೋಸಿದ ನೀರು ಸಹ ಕೆಲವು ಸಂದರ್ಭಗಳಲ್ಲಿ ಗುಣಮಟ್ಟದಲ್ಲ ಅಂತ ಅನ್ಕೊಂಡು ಹೇಳೋದಿದೆ. ನಮಗೆ ಎಂಥ ಲವಣಾಂಶ ಇರುವ ನೀರು ಬೇಕು ಅಂತ ಅನ್ಕೊಂಡು ಅದು ಕರಾರುವಕ್ಕಾಗಿ ಸೋಸೋದಿಲ್ಲ ಅಂತ ಅನ್ಕೊಂಡು ಇತ್ತೀಚಿನ ವರದಿಗಳು ಹೇಳ್ತದವೆ. ಕೆಲವೊಬ್ಬರಿಗೆ ಈ ಫಿಲ್ಟರ್ ನೀರಿನಿಂದನೂ ತೊಂದರೆ ಆಗಿರೋದಿದೆ. ಹೀಗೆ ಹೇಳ್ತಾ ಹೋದ್ರೆ ನೀರಿನ ಆಸುಪಾಸಿನ ಸಂಗತಿಗಳು ಹತ್ತಾರು. ರೈತ ಬಾಂಧವರೇ, ಮಳೆ ನೀರನ್ನ ನೀವು ಕುಡಿಯುವಾಗ ಸೋಸುವ ಅಗತ್ಯನೇ ಇಲ್ಲ, ಅಥವಾ ಫಿಲ್ಟರ್ನಿಂದ ಮತ್ತೆ ಅದು ಸೋಸಿಕೊಂಡು ನಿಮ್ಮ ಹೊಟ್ಟೆಗೆ ಸೇರುವ ಅಗತ್ಯ ಇಲ್ಲ. ಶುಚಿಯಾಗಿದ್ರೆ ಅದು ರುಚಿಯಾಗಿದ್ದೇ ಇರುತ್ತೆ. ಒಂದೇನೆಂದ್ರೆ ನೀವು ಸಂಗ್ರಹಿಸಿದ ಮಳೆ ನೀರಿಗೆ ಬಿಸಿಲು ಬೀಳಬಾರದು, ಧೂಳು ಸೇರ್ಕೋಬಾರದು, ಇಷ್ಟೇ. ಸುರಕ್ಷಿತವಾದ ಟ್ಯಾಂಕ್ಗಳಲ್ಲಿ ಅಥವಾ ತೊಟ್ಟಿಗಳಲ್ಲಿ, ಡ್ರಮ್ಗಳಲ್ಲಿ ಅಥವಾ ನಿಮಗೆ ಇಷ್ಟವಾದ ಸಾಮಗ್ರಿಗಳನ್ನು ಬಳಕೆ ಮಾಡಿಕೊಂಡು ಶೇಖರಣೆ ಮಾಡ್ಕೊಂಬಿಟ್ರೆ ಅದು ನಿಮ್ಮ ಉಪಯೋಗಕ್ಕೆ ಯಾವಾಗಲೂ ಸಿಗ್ತಾ ಇರುತ್ತೆ. ಒಂದೆರಡು ವರ್ಷ ಯಾಕೆ, ನಾಲ್ಕಾರು ವರ್ಷಗಳ ಕಾಲ ಮಳೆ ನೀರನ್ನು ನೀವು ಸಂಗ್ರಹಿಸಿಕೊಂಡು ಉಪಯೋಗಿಸ್ಕೊಳ್ತಾ ಇರಬಹುದು. ಮತ್ತೆ ಪ್ರತಿ ವರ್ಷನೂ ಮಳೆ ಬಂದೇ ಬರುತ್ತಲ್ವಾ. ವರ್ಷದಲ್ಲಿ ಒಂದೆರಡು ಸಾರಿ ಯಾಕೆ, ನಾಲ್ಕಾರು ಸಾರಿ ಯಾಕೆ, ಹತ್ತಾರು ಸಾರಿ ಮಳೆ ನಿಮ್ಮ ಜಾಗದಲ್ಲಿ ಬೀಳ್ತಾ ಇರುತ್ತೆ. ಮಳೆ ಬೀಳುವಾಗ ಸಂತೋಷದಿಂದ ಹೊರಗಡೆ ಬನ್ನಿ. ಎಲ್ಲೆಲ್ಲಿ ನೀರು ಹೊರಗಡೆ ಹೋಗ್ತಾ ಇರುತ್ತೆ ಅದನ್ನ ಉಪಯೋಗಿಸ್ಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಿ. ಜಮೀನುಗಳಲ್ಲೂ ಮಳೆ ನೀರು ಇಂಗುವಂತೆ ಕ್ರಮಗಳು ಆದಷ್ಟು ಒಳ್ಳೆಯದು. ಆದರೆ ಮಳೆ ಹೆಚ್ಚಾದಾಗ ನಿಮ್ಮ ಜಮೀನಿನಿಂದ ತೆಳುವಾಗಿ ಮಳೆ ನೀರು ಹೊರಗಡೆ ಹೋಗುವಂತ ಗಮನ ಇಟ್ಕೊಳ್ಬೇಕಾಗ್ತದೆ. ಹೀಗೆ ಮಳೆ ನೀರಿನ ಸಂರಕ್ಷಣೆ, ಮಳೆ ನೀರಿನ ವಿಶೇಷತೆ, ಬಳಕೆ ಕುರಿತಂತೆ ಮಾತಾಡ್ತಾ ಹೋದ್ರೆ ತುಂಬಾ ಸಮಯ ಬೇಕಾದೀತು ಅಲ್ವಾ ಕೇಳುಗರೆ. ಈಗ ಮಳೆ ನೀರಿನ ಸಂರಕ್ಷಣೆ ಸದ್ಬಳಕೆ ಕುರಿತಂತೆ ಅರ್ಥಪೂರ್ಣವಾದ ಗೀತೆಯನ್ನ ಪ್ರಸಾರ ಮಾಡ್ತಿದ್ದೀವಿ. ಹಾಡಿದ್ದಾರೆ ಬಿ ಎ ಗಣೇಶ್ ಮತ್ತು ಸಂಗಡಿಗರು. ಗಂಗೆ ಶರಣು, ಗಂಗೆ ನಿನಗೆ ಶರಣು, ಶರಣು ಗಂಗೆ ನಿನಗೆ ಶರಣು, ಶರಣು ಗಂಗೆ ನಿನಗೆ ಶರಣು, ಏನಿಲ್ಲದೆ ಜಗತ್ತು ಶೂನ್ಯ, ಶರಣು ಗಂಗೆ ನಿನಗೆ ಶರಣು, ಏನಿಲ್ಲದೆ ಜಗತ್ತು ಶೂನ್ಯ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಜಗತ್ತು ಶೂನ್ಯ, ಕಹಳೆ ಸಂರಕ್ಷಣೆಗೆ ಆಗಲಿ ಕಹಳೆ ಬಂದವರೇ ಕೇಳುಗರೆ, ನಿಸರ್ಗದಲ್ಲಿ ರೈತನಿಗೆ ಉಪಕಾರ ಮಾಡಿ ತಾವು ಬೆಳೆದು ಇತರೆ ಜೀವಿಗಳನ್ನ ಹತೋಟಿ ಮಾಡುವ ನಿಟ್ಟಿನಲ್ಲಿ ಅನೇಕ ಕ್ರಿಮಿಕೀಟಗಳು ಅಥವಾ ಕ್ರಿಮಿಕೀಟ ಗುಂಪಿಗೆ ಸೇರದ ಜೀವಿಗಳು ನೆರವಿಗೆ ಬರ್ತವೆ. ನೋಡಿ, ಹಲ್ಲಿ ನಮ್ಮ ಮನೆಗಳಲ್ಲಿ ಬೇಡಂದ್ರೂ ಬಂದು ಸೇರಿಕೊಳ್ಳುತ್ತೆ. ಕಪ್ಪೆ ಮನೆ ಒಳಗಡೆನೂ ಬರೋದಿದೆ, ಆದರೆ ನಾವಿಟ್ಟ ಹಾಲನ್ನಾಗಲಿ ಅನ್ನವನ್ನಾಗಲಿ ತಿನ್ನೋದಿಲ್ಲ. ಹಲ್ಲಿಗಳು ಸಹ ಗರಿಷ್ಠ ಪ್ರಮಾಣದಲ್ಲಿ ಸೊಳ್ಳೆಗಳನ್ನು, ನೊಣಗಳನ್ನು, ಕ್ರಿಮಿಕೀಟಗಳನ್ನು ಹುಡಿಕೊಂಡು ತಿಂತಾ ಇರ್ತವೆ. ರಾತ್ರಿ ಹೊತ್ತು ಸಹ ಕಾಯಕ ಮಾಡ್ತವೆ. ಕಪ್ಪೆಗಳು ಹೊಟ್ಟೆ ತುಂಬ ಕೀಟಗಳನ್ನೇ ತಿನ್ನೋದು. ಇದರಂತೆ ಜೇಡ, ಕಣಜ, ಗುಲುಗುಂಜಿ ಕೀಟ, ಹಾವುರಾಣಿ, ಓತಿಕ್ಯಾತ, ಅನೇಕ ರೀತಿಯ ಪಕ್ಷಿಗಳು ಹೀಗೆ ಹುಡುಕ್ತಾ ಹೋದರೆ ತುಂಬಾ ಜೀವಿಗಳು ಈ ನಿಸರ್ಗದಲ್ಲಿ ಪರಿಸರದ ಒಳಿತಿಗೆ ಕೆಲಸ ಮಾಡ್ತಾ ಇರ್ತವೆ. ಇನ್ನು ಅನೇಕರು ಗಮನಿಸಿದರೆ ಪ್ರಾರ್ಥನಾ ಕೀಟ ಪ್ರೇಯಿಂಗ್ ಮ್ಯಾಂಟಿಸ್ ಅನ್ಕೊಂಡು ಕರೆಯಲಾಗ್ತಾ ಇದೆ. ಮುಂಗಾಲುಗಳು ಉದ್ದವಾಗಿರ್ತವೆ, ಕಾಲುಗಳಲ್ಲಿ ಚೂಪನೆಯ ರಚನೆ ಇರುತ್ತೆ, ಕಾಲುಗಳನ್ನು ಮಡಿಚಿಕೊಂಡು ಪ್ರಾರ್ಥನೆಯ ರೀತಿಯಲ್ಲಿ ಅದು ಕೂತ್ಕೊಂಡು ಹೊಂಚು ಹಾಕ್ತಾ ಇರುತ್ತೆ. ನಮಗೇನು ಸಮಸ್ಯೆ ಮಾಡೋದಿಲ್ಲ, ನಮಗೆ ಕಚ್ಚೋದಾಗಲಿ ಕಾಲುಗಳಿಂದ ಹೊಡೆಯೋದಾಗಲಿ ಮಾಡೋದಿಲ್ಲ. ಆದರೆ ಅನೇಕ ರೀತಿಯ ಹುಳುಗಳು ಬೆಳೆಗಳಲ್ಲಿ ಕಾಣಿಸ್ತಾ ಇರ್ತಾವಲ್ಲ, ಅವುಗಳನ್ನು ಹಿಡಿದು ತನ್ನ ಆಹಾರವಾಗಿ ಬಳಕೆ ಮಾಡೋ ನಿಟ್ಟಿನಲ್ಲಿ ಈ ಪ್ರಾರ್ಥನೆ ಕೀಟ ಅಥವಾ ಪ್ರೇಯಿಂಗ್ ಮ್ಯಾಂಟಿಸ್ ಕೆಲಸ ಮಾಡ್ತಾ ಇರುತ್ತೆ. ನೋಡಲಿಕ್ಕೆ ಸುಂದರವಾಗಿರುತ್ತೆ, ಹಸಿರು ದೇಹ, ಹಾರಲಿಕ್ಕೂ ಆಗ್ತದೆ, ಆದರೆ ಯಾವಾಗಲೂ ಹಾರೋದಿಲ್ಲ. ಚಿಟ್ಟೆಗಳ ಥರ ಹಾರೋದು ಕಡಿಮೆನೆ, ಹೆಗ್ರಿಕೊಂಡು ಹೋಗುತ್ತೆ, ಆದರೆ ಚಿಟ್ಟೆಗಳ ರೀತಿಯಲ್ಲಿ ಇದು ತುಂಬ ಚುರುಕಾಗಿ ಹಾರೋದಿಲ್ಲ. ಚಿಟ್ಟೆಗಳನ್ನು ಹಿಡಿಯೋದು ಕಷ್ಟವೇ ಅಲ್ವಾ, ಆದರೆ ಇದನ್ನು ಹಿಡ್ಕೊಳ್ಬೋದು. ಕಾಲುಗಳು ದೊಡ್ಡವಾಗಿರ್ತವೆ, ಹಾಗೆ ಕಾಲುಗಳಂತೆ ಮೀಸೆಗಳು ಸಹ ಉದ್ದವಾಗಿರ್ತವೆ, ದೇಹನೂ ಉದ್ದವಾಗಿರುತ್ತೆ. ಪ್ರೇಯಿಂಗ್ ಮ್ಯಾಂಟಿಸ್ನಲ್ಲಿ ಬಗೆ ಬಗೆಯ ಪ್ರಭೇದಗಳನ್ನು ಕಾಣಬಹುದು. ಒಟ್ಟಾರೆ ಈ ಪ್ರಾರ್ಥನೆ ಕೀಟ ಕೃಷಿಕರಿಗೆ ಉಪಕಾರಿ ಜೀವಿ. ಈ ಕುರಿತಂತೆ ರಚನೆಯಾಗಿರುವ ಹಾಡು ಈಗ ನಿಮಗಾಗಿ ಬಿತ್ತರವಾಗ್ತಾ ಇದೆ. ಬಿ ಎ ಗಣೇಶ್ ಮತ್ತು ಸಂಗಡಿಗರು ಸೊಗಸಾಗಿ ಈ ಗೀತೆಗೆ ಸ್ವರ ಕೊಟ್ಟು ಹಾಡಿದ್ದಾರೆ. ಸೊಗಸಾದ ನೋಟ ಕೆಲಸದಲ್ಲಿ ಹಠ ರೈತರ ಒಡನಾಟ ಕೆಲಸದಲ್ಲಿ ಹಠ ರೈತರ ಒಡನಾಟ ಪ್ರಾರ್ಥನಾ ಗೀತ ಸೊಗಸಾದ ನೋಟ ಪ್ರಾರ್ಥನಾ ಗೀತ ಸೊಗಸಾದ ನೋಟ ಕಸದಂತಹ ಕಾಲುಗಳು ಬಲಿಯಾಗುತ್ತವೆ ಹುಳುಗಳು ಕರಗಸದಂತಹ ಕಾಲುಗಳು ಬಲಿಯಾಗುತ್ತವೆ ಹುಳುಗಳು ಬೇಡವಾಗುತ್ತವೆ ವಿಷಗಳು ಬೇಡವಾಗುತ್ತವೆ ತಗ್ಗುತ್ತವೆ ಖರ್ಚುಗಳು ತಗ್ಗುತ್ತವೆ ಪ್ರಾರ್ಥನ ಕೀಟ ಸೊಗಸಾದ ನೋಟ ಪ್ರಾರ್ಥನ ಕೀಟ ಸೊಗಸಾದ ನೋಟ ಇಂಗ್ಲಿಷ್ನಲ್ಲಿ ಪ್ರೇಯಿಂಗ್ ಮ್ಯಾಂಟಿ ಇಂಗ್ಲಿಷ್ನಲ್ಲಿ ಪ್ರೇಯಿಂಗ್ ಮ್ಯಾಂಟಿ ಇದರ ಜೀವನವೇ ಸೊಗಸು ಇದರ ಜೀವನವೇ ಸೊಗಸು ಕಾಲುಗಳಲ್ಲಿ ಮುಳ್ಳುಗಳ ಮನಸ್ಸು ಕಾಲುಗಳಲ್ಲಿ ಮುಳ್ಳುಗಳ ಮನಸ್ಸು ಲಲ್ಲಲ್ಲಲ್ಲ ಲಲ್ಲಲ್ಲಲ್ಲ ಲಲ್ಲಲ್ಲಲ್ಲ ಲಲ್ಲಲ್ಲಲ್ಲ ಇರಬೇಕು ಉಪಕಾರಿ ಕೀಟಗಳು, ಇರಬೇಕು ಉಪಕಾರಿ ಕೀಟಗಳು, ತಗ್ಗಬೇಕು ಹಾನಿಕಾರಕ ಕೀಟಗಳು, ತಗ್ಗಬೇಕು ಹಾನಿಕಾರಕ ಕೀಟಗಳು, ದೂರವಿರಲಿ ವಿಷ ರಾಸಾಯನಿಕಗಳು, ದೂರವಿರಲಿ ವಿಷ ರಾಸಾಯನಿಕಗಳು, ಕೃಷಿಯಲ್ಲಿರಲಿ ಜೈವಿಕ ಕ್ರಮಗಳು, ಕೃಷಿಯಲ್ಲಿರಲಿ ಜೈವಿಕ ಕ್ರಮಗಳು, ಪ್ರಾರ್ಥನ ಕೀಟ ಸೊಗಸಾದ ನೋಟ, ಪ್ರಾರ್ಥನ ಕೀಟ ಸೊಗಸಾದ ನೋಟ, ಕೆಲಸದಲ್ಲಿ ರೈತರ ಒಡನಾಟ, ಪ್ರಾರ್ಥನ ಕೀಟ ಸೊಗಸಾದ ನೋಟ, ಪ್ರಾರ್ಥನ ಕೀಟ ಸೊಗಸಾದ ನೋಟ, ಪ್ರಾರ್ಥನ ಕೀಟ ಸೊಗಸಾದ ನೋಟ, ಪ್ರಾರ್ಥನ ಕೀಟ ಸೊಗಸಾದ ನೋಟ, ರೈತ ಬಾಂಧವರೇ ಕೇಳುಗರೆ, ಸೂಕ್ಷ್ಮ ಜೀವಿಗಳ ಜಗತ್ತು ಬಹಳ ದೊಡ್ಡದು. ಒಂದೊಂದು ಗ್ರಾಂ ಮಣ್ಣಿನಲ್ಲಿ, ಒಂದು ಗ್ರಾಂ ಸಗಣಿಯಲ್ಲಿ, ಗೊಬ್ಬರದಲ್ಲಿ ಎಷ್ಟು ಸೂಕ್ಷ್ಮ ಜೀವಿಗಳು ಇದಾವಂತ ಎಣಿಸ್ಲಿಕ್ಕೆ ಹೋದರೆ ಅವುಗಳ ಸಂಖ್ಯೆ ಕೇವಲ ನೂರಲ್ಲ, ಸಾವಿರಲ್ಲ, ಲಕ್ಷಲ್ಲ, ಕೋಟಿ ಕೋಟಿ. ಹೇಳ್ತಾರೆ ಫಲವತ್ತಾದ ಮಣ್ಣಿನ ಒಂದು ಗ್ರಾಮ್ನಲ್ಲಿ ನೂರಾರು ಕೋಟಿ ಸೂಕ್ಷ್ಮ ಜೀವಿಗಳಿರ್ತವಂತೆ. ಒಂದು ಗ್ರಾಮ್ ಸಗಣಿಯಲ್ಲಿ, ಅದು ನಾಟಿ ಹಸುವಿನ ಸಗಣಿಯಲ್ಲಿ 500-600 ಕೋಟಿ ಸೂಕ್ಷ್ಮ ಜೀವಿಗಳಿರ್ತವಂತ ಅನ್ಕೊಂಡು ಬಲ್ಲವರು ನುಡಿಯೋದಿದೆ. ಸಿಂಧಿ ಹಸು ಅಥವಾ ಸಂಕರ ತಳಿ ಹಸುವಿನ ಸಗಣಿಯಲ್ಲಿ ಸೂಕ್ಷ್ಮ ಜೀವಿಗಳು ಕಡಿಮೆನೆ. ಅದರಲ್ಲೂ ಉಪಕಾರಿ ಸೂಕ್ಷ್ಮ ಜೀವಿಗಳು ನಾಟಿ ಹಸುವಿನ ಸಗಣಿಯಲ್ಲಿ ಹೆಚ್ಚಿರ್ತವಂತ ಅನ್ಕೊಂಡು ಅಧ್ಯಯನಗಳ ವರದಿಗಳನ್ನು ಮಾಧ್ಯಮಗಳು ಪ್ರಕಟ ಮಾಡಿದವೆ. ಹೀಗೆ ಪರಿಸರದಲ್ಲಿ ಏನೆಲ್ಲ ಸೂಕ್ಷ್ಮಜೀವಿಗಳಿದೆ ನೋಡಿ. ಉಪಕಾರಿ ಸೂಕ್ಷ್ಮಜೀವಿಗಳು, ಅಪಾಯ ತಂದೊಡ್ಡುವ ಸೂಕ್ಷ್ಮಜೀವಿಗಳು, ಇವು ಕಣ್ಣಿಗೆ ಕಾಣೋದಿಲ್ಲ. ನಮ್ಮ ಬೆಳೆಗಳಲ್ಲಿ ಕಾಣಿಸುವ ಹತ್ತಾರು ರೋಗಗಳಿಗೆ ಸೂಕ್ಷ್ಮಜೀವಿಗಳೇ ಮೂಲ ಕಾರಣ. ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳು ರೋಗಗಳನ್ನು ತಂದೊಡ್ತವೆ. ಈ ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಹತೋಟಿ ಮಾಡಲಿಕ್ಕೆ ಮಣ್ಣಿನಲ್ಲಿ ಮತ್ತು ಪರಿಸರದಲ್ಲಿ ಉಪಕಾರಿ ಸೂಕ್ಷ್ಮಜೀವಿಗಳಿದ್ದಾವೆ. ಕೆಲವು ಶಿಲೀಂಧ್ರ ರೋಗಗಳನ್ನು ಉಪಕಾರಿ ಶಿಲೀಂಧ್ರಗಳು ಹತೋಟಿ ಮಾಡ್ತವೆ. ಕೆಲವು ಶಿಲೀಂಧ್ರಗಳು ಬರೀ ಶಿಲೀಂಧ್ರಗಳನ್ನಲ್ದಲನೆ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸೋದಿದೆ. ಹೀಗೆ ಸೂಕ್ಷ್ಮಜೀವಿಗಳು ನೀರಿನಲ್ಲಿ, ಮಣ್ಣಿನಲ್ಲಿ, ಗಾಳಿಯಲ್ಲಿ, ಬೇರುಗಳಲ್ಲಿ, ಸಸ್ಯಗಳ ಬೇರೆ ಬೇರೆ ಭಾಗಗಳಲ್ಲೂ ಕಾಣಿಸಿಕೊಳ್ಳೋದಿದೆ. ಹಾಲಿನಲ್ಲೂ ಸೂಕ್ಷ್ಮಜೀವಿಗಳಿದ್ದಾವೆ ಅಲ್ವಾ ಶ್ರೋತೃಗಳೇ? ಮೊಸರು ಮಜ್ಜಿಗೆಯಲ್ಲೂ ಉಪಕಾರಿ ಸೂಕ್ಷ್ಮಜೀವಿಗಳಿದ್ದಾವೆ. ಮೊಸರಾಗಲಿಕ್ಕೆ ಸೂಕ್ಷ್ಮಜೀವಿಯೇ ಕಾರಣ. ಲ್ಯಾಕ್ಟೋಬೆಸಿಲಸ್ ಇದಿಲ್ಲದೆ ಹೋದರೆ ಹಾಲು ಮೊಸರೇ ಆಗೋದಿಲ್ಲ. ಹೀಗೆ ಸೂಕ್ಷ್ಮಜೀವಿಗಳ ಜಗತ್ತನ್ನು ಜಾಲಾಡಿಸ್ತಾ ಹೋದರೆ ವಿಶೇಷವಾದ ಅಂಶಗಳು ನಮಗೆ ಗೋಚರಿಸ್ತವೆ. ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಸೂಕ್ಷ್ಮಜೀವಿಗಳ ಅಧ್ಯಯನ ಕುರಿತಂತೆ ಪದವಿ ಮತ್ತು ಸ್ನಾತಕೋತ್ತರ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಆಳವಾಗಿ ತಿಳ್ಕೊಳ್ಳೋದಿದೆ. ಇನ್ನು PhDಯಲ್ಲಂತೂ ಇನ್ನೂ ಆಳಕ್ಕೆ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಗಮನಹರಿಸ್ತಾರೆ. ಕೇಳುಗರೆ, ಸೂಕ್ಷ್ಮ ಜೀವಿಗಳನ್ನು ಇತ್ತೀಚಿನ ವರ್ಷಗಳಲ್ಲಿ ಪ್ರಯೋಗಾಲಯಗಳಲ್ಲಿ ಉತ್ಪಾದನೆ ಮಾಡಿ ರೈತರ ಬಳಕೆಗೆ ಬಿಡುಗಡೆ ಮಾಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಟ್ರೈಕೋಡರ್ಮಾ, ಸೀಡೋಮೋನಸ್, ರೈಜೋಬಿಯಂ ಈ ರೀತಿಯ ಸೂಕ್ಷ್ಮಜೀವಿಗಳು ಇವತ್ತು ಹಲವೆಡೆ ಸಿಗ್ತದವೆ. ಇದರೊಂದಿಗೆ ಇನ್ನೂ ಹೆಚ್ಚಿನ ಅಧ್ಯಯನಗಳು ನಡೀತದವೆ. ಬೆಸಿಲಸ್ನಂತಹ ಸೂಕ್ಷ್ಮಜೀವಿಗಳನ್ನು ಈಗೀಗ ಉತ್ಪಾದನೆ ಮಾಡಿ ಬಿಡುಗಡೆ ಮಾಡಲಾಗ್ತಾ ಇದೆ. ಮೈಕೋರೈಜಾ ಇದು ಸಹ ಸೂಕ್ಷ್ಮಜೀವಿ. ಬೇರಿನ ವಲಯದಲ್ಲಿ ಈ ಸೂಕ್ಷ್ಮಜೀವಿ ನೆಲೆಸಿ ರೈತನಿಗೆ ಉಪಕಾರ ಮಾಡ್ತಾ ಹೋಗ್ತದೆ. ಈ ಸೂಕ್ಷ್ಮಜೀವಿಗಳನ್ನು ನಾಶ ಮಾಡುವ ರೋಗಾಣುಗಳಿದ್ದಾವೆ ರೈತ ಬಾಂಧವರೇ. ಆದರೂ ನಶಿಸ್ತಾ ನಶಿಸ್ತಾ ಮತ್ತಷ್ಟು ಪುಟಿದದ್ದು ರೋಗಾಣುಗಳನ್ನು ದೂರ ಮಾಡಲಿಕ್ಕೆ ಉಪಕಾರಿ ಸೂಕ್ಷ್ಮಜೀವಿಗಳು ಸದಾ ಕಾಯಕ ಮಾಡ್ತಾ ಇರ್ತವೆ. ಇದಕ್ಕಾಗಿ ಪರಿಸರ ಪ್ರಿಯ ತತ್ವಗಳನ್ನು ರೈತರು ಅನುಸರಿಸಿದಷ್ಟು ಭೂಮಿ ಚೆನ್ನಾಗಿರುತ್ತೆ, ಆರೋಗ್ಯಕರ ಬೆಳೆ ಬರುತ್ತೆ, ಗ್ರಾಹಕರ ಆರೋಗ್ಯಕ್ಕೂ ಹಿತವಾಗ್ತದೆ. ರಾಸಾಯನಿಕ ಗೊಬ್ಬರ ಕೀಟನಾಶಕಗಳನ್ನು ಬಳಸಿದಷ್ಟು ಈ ಸೂಕ್ಷ್ಮ ಜೀವಿಗಳು ಕಮ್ಮಿಯಾಗ್ತವೆ, ನಶಿಸ್ತಾ ಹೋಗ್ಬಿಡ್ತವೆ. ಇದರಿಂದ ಬೆಳೆ ಉತ್ಪಾದನೆಗೂ ಅಡ್ಡಿಯಾಗ್ತದೆ, ಹಾಗೆ ಮನುಕುಲಕ್ಕೂ ಸಮಸ್ಯೆಗಳೇ. ರೈತ ಬಾಂಧವರೇ, ಸಾವಯವ ಗೊಬ್ಬರಗಳನ್ನು, ಹಸಿರೆಲೆ ಗೊಬ್ಬರ ಆಗಿರಬಹುದು, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಹಿಂಡಿ ಗೊಬ್ಬರಗಳು, ಕುರಿ ಕೋಳಿ ಆಡಿನ ಹಿಕ್ಕೆ ಈ ರೀತಿಯ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿದಷ್ಟು ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಲ್ಲದಲ್ಲೇ ಅನೇಕ ರೀತಿಯ ಉಪಕಾರಿ ಜೀವಿಗಳು ಮನೆ ಮಾಡ್ತವೆ, ರೈತನ ನೆರವಿಗೆ ಅವು ಕಾಯಕ ಮಾಡ್ತಾ ಹೋಗ್ತವೆ. ಕೇಳಿದರೆ ಈಗ ಸೂಕ್ಷ್ಮ ಜೀವಿಗಳ ಕುರಿತಂತೆ ಸಮೂಹ ಗಾನದಲ್ಲಿ ಒಂದು ಹಾಡು ನಿಮಗಾಗಿ ಬಿತ್ತರವಾಗ್ತಾ ಇದೆ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿವೆ, ಮಣ್ಣಿನ ಕಣ ಕಣಗಳಲ್ಲಿವೆ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿವೆ, ಮಣ್ಣಿನ ಕಣ ಕಣಗಳಲ್ಲಿವೆ. ಕೋಟ್ಯಾಂತರ ಸಂಖ್ಯೆಯಲ್ಲಿವೆ, ಕೋಟ್ಯಾಂತರ ಸಂಖ್ಯೆಯಲ್ಲಿವೆ. ಉಪಕಾರಿ ಜೀವಿಗಳು ಇವೆ, ಉಪಕಾರಿ ಜೀವಿಗಳು ಇವೆ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿವೆ, ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳೆ ಸಂಜೆ 5:30 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇದರಲ್ಲಿ ಎರೆಹುಳು ಗೊಬ್ಬರ ತಯಾರಿಸುವ ಬಗ್ಗೆ ಸಲಹೆ ನೀಡುತ್ತಾರೆ ಡಾಕ್ಟರ್ ಬಸವಲಿಂಗಯ್ಯ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಂಪೆ ವಿವರ: ಹಾಕತ್ತೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಮನೆ ಕಟ್ಟಿಕೆ ಜಾಗ ಇಲ್ಲದೋಕೆ ಶಾಸಕರಾದ ಕೊಂಬಾರನ ಜಿ ಬೋಪಯ್ಯನವು ಇಂದು ಜಾಗೆ ಹಕ್ಕುಪತ್ರ ಹಂಚಿದ್ದು ಹಾಕತ್ತೂರು ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದವು. ಹಾಕತ್ತೂರು ಗ್ರಾಮ ಪಂಚಾಯಿತಿನ 29 ಕುಟುಂಬದವಕ್ಕೆ ಜಾಗೆನ ಹಕ್ಕುಪತ್ರ ಒದಗಿಸಿಡೋ, ಮನೆ ಕಟ್ಟಿಕೆ ಜಾಗೆ ಇಲ್ಲದ ಕುಟುಂಬಗಳಿಗೆ ಜಾಗೆ ಮನೆ ಮಾಡಿಕೊಟ್ಟವೆ, ಮನೆ ಕಟ್ಟಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ತರದ ಅಗತ್ಯ ಕ್ರಮ ತಕೊಂಡುಟ್ಟು ಅಂತ ಹೇಳಿದವು. ತಾಲೂಕು ಪಂಚಾಯಿತಿ ಸಿಇಒ, ಹಾಕತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿದಂಗೆ ಗಣ್ಯರು ಈ ಸಂದರ್ಭ ಹಾಜರಿದ್ದು ಈ ವರ್ಷದ ಶಂಕರಾಚಾರ್ಯ ರಾಜ್ಯ ಮಟ್ಟದ ಜಯಂತಿ ಕಾರ್ಯಕ್ರಮನ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಲಿ 6 ಆಯೋಜನೆ ಮಾಡಿಕೆ ಸರ್ಕಾರದ ಸೂಚನೆನ ಬಗೆಯಲ್ಲಿ ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪೂರ್ವ ತಯಾರಿ ಸಭೆ ನಡೆದು ಈ ಸಂದರ್ಭ ಮಾತಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶನವು, ಸರ್ಕಾರ ಇದೇ ಸುರುಣ ಸಲ ಬ್ಯಾರೆ ಬ್ಯಾರೆ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಮಟ್ಟದ ಜಯಂತಿ ಕಾರ್ಯಕ್ರಮ ಮಾಡಿಕೆ ಅವಕಾಶ ಮಾಡಿದ್ದು ಆ ನಿಟ್ಟಿನಲ್ಲಿ ಶಂಕರಾಚಾರ್ಯ ಜಯಂತಿನ ವಿಶಿಷ್ಟ ರೀತಿಯಲ್ಲಿ ಆಚರಿಸಿಕೆ ಸಂಘಟನೆಗ ಸಹಕಾರ ಕೊಡೋಕು ಅಂತ ಕೇಳಿಕೊಂಡು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಜಂಟಿ ನಿರ್ದೇಶಕರು ಸೇರಿದಂಗೆ ಬ್ಯಾರೆ ಬ್ಯಾರೆ ಇಲಾಖೆನ ಅಧಿಕಾರಿಗ ಮತ್ತೆ ಗಣ್ಯರು ಹಾಜರಿದ್ದು ಹಂಗೆ ಬರುವ 3 ಮಡಿಕೇರಿಲಿ ಬಸವ ಜಯಂತಿನ ಸಹ ಅರ್ಥಪೂರ್ಣ ಆಗಿ ಆಚರಣೆ ಮಾಡಿಕೆ ಇಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಮಾಡಿದ್ದು ಭಾರತೀಯ ವಿದ್ಯಾಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿಕೆ ನಿರ್ಧಾರ ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೌಕೆ ಕಾರ್ಯಕ್ರಮನ ಪೊರ್ಲುಲಿ ನಡೆಸಿಕೆ ಜಿಲ್ಲಾಧಿಕಾರಿಗ ಸೂಚನೆ ಕೊಟ್ಟಳು. ಜಿಲ್ಲಾ ಸೈನಿಕ ಕಲ್ಯಾಣ ಹಾಗೂ ಪುನರ್ವಸತಿ ಇಲಾಖೆನ ಹೊಸ ಜಂಟಿ ನಿರ್ದೇಶಕರಾಗಿ ಮೇಜರ್ ಡಾಕ್ಟರ್ ಬಾಲಸುಬ್ರಹ್ಮಣ್ಯನವು ನೇಮಕ ಆಗಳು. ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಥಮ ಪಿಯುಸಿ ವಾರ್ಷಿಕ ಪರೀಕ್ಷೆಯ ರಿಸಲ್ಟ್ ಪ್ರಕಟ ಮಾಡಿದ್ದು ವಿದ್ಯಾರ್ಥಿಗ ರಿಸಲ್ಟ್ .dkpucpa.com ನೋಂದಣಿ ಸಂಖ್ಯೆ ಮತ್ತೆ ಡೇಟ್ ಆಫ್ ಬರ್ತ್ ಹಾಕಿ ಪರೀಕ್ಷೆ ರಿಸಲ್ಟ್ ನೋಡಿ ಕಣಕ. ರಾಜ್ಯದಲ್ಲಿ 7 ಪಶು ಆಂಬ್ಯುಲೆನ್ಸ್ ಸೇವೆ ಶುರು ಆದೆ. ದನಕರುಗಳಿಗೆ ಮನೆ ಬಾಗಿಲಲ್ಲಿ ಚಿಕಿತ್ಸೆ ಮಾಡುವ ಉದ್ದೇಶದಿಂದ 70 ಆಂಬ್ಯುಲೆನ್ಸ್ ಸೇವೆ ಶುರು ಮಾಡ್ತಾವಳು ಅಂತ ಪಶು ಸಂಗೋಪನಾ ಸಚಿವ ಪ್ರಭು ಚೌಹಾಣ್ನವು ತಿಳಿಸಿದಳು. ಮೇ ತಿಂಗಳ 3 ಮತ್ತು 4 ಕುಟ್ಟ ಪೊಲೀಸ್ ಠಾಣಾ ಸರಹದ್ದಿಗೆ ಸೇರಿದ ನಾತಂಗಲ್ ಶ್ರೀ ಕಾಳಿದೇವರ ಜಾತ್ರೆನ ಬಗೆಯಲ್ಲಿ ಕಾನೂನು ಸುವ್ಯವಸ್ಥೆನ ಕಾಪಾಡಿಕಾಗಿ 3 ಹೊತ್ತಾರೆ 6 4 ಮಧ್ಯರಾತ್ರಿ 12 ಮುಟ್ಟ ಕುಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಎಲ್ಲಾ ತರದ ಕಳ್ಳಂಗಡಿ, ಬಾರ್, ಹೋಟೆಲ್ ಮತ್ತು ಕ್ಲಬ್ಗಳಲ್ಲಿ ಕಳ್ಳ ಮಾರುವುದನ್ನು ನಿಷೇಧ ಮಾಡಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿಗಳೂ ಆಗಿರುವ ಡಾಕ್ಟರ್ ಬಿಸಿ ಸತೀಶನವು ಆದೇಶ ಹೊರಡಿಸಿದಳು. ಸೆಂಟರ್ ಫಾರ್ ಅಡ್ವಾನ್ಸ್ ರಿಸರ್ಚ್ ಇನ್ ಎಜುಕೇಷನ್ ಕೇರ್ ಕೊಡುವ ಎಕೆ ಸುಬ್ಬಯ್ಯ ಮಹಿಳಾ ಸಾಧಕಿ ಪ್ರಶಸ್ತಿ 2021 ಕೊಡಗಿನ ಸೋಮಾರ್ಪೇಟೆ ತಾಲೂಕಿನ ಎಂಎ ರುಬಿನಾನವು ಆಯ್ಕೆಯಾಗಳು. ಗ್ರೀನ್ ಸಿಟಿ ಫೋರಂ, ನಗರಸಭೆ ಮಡಿಕೇರಿ ಮತ್ತು ಇಳೆ ಸಂಸ್ಥೆಗಳ ಕೂಡುಕೂಟಲಿ ನಾಳೆ ಮಡಿಕೇರಿಲಿ ಸೈಕ್ಲೋಥಾನ್ ಸೈಕಲ್ ಜಾಥಾ ಏರ್ಪಾಡಾವುಟು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ನವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕಿದ್ದು ಜಿಲ್ಲೆನ ಪ್ಲಾಸ್ಟಿಕ್ ಮುಕ್ತ ಮಾಡುವ ಗುರಿಲಿ ಸಾಧನೆ ಸಾರ್ವಜನಿಕರು ಜಾಗೃತಿ ಜಾಥಾಲಿ ಭಾಗವಹಿಸಕು ಅಂತ ಗ್ರೀನ್ ಸಿಟಿ ಫೋರಂನ ಸ್ಥಾಪಕ ಅಧ್ಯಕ್ಷರು ಕೇಳಿಕೊಂಡಳು. ಕೊಡಗು ಜಿಲ್ಲೆನ ನಗರಾಭಿವೃದ್ಧಿ ಕೋಶಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಡೀಲಿ ಜಿಲ್ಲಾ ಮಟ್ಟದ ತಾಂತ್ರಿಕ ಕೋಶಕ್ಕೆ ಕೊಡಗು ಜಿಲ್ಲೆನ ವ್ಯಾಪ್ತಿಯಲ್ಲಿ ಬರುವ ನಗರಸಭೆ ಮಡಿಕೇರಿ, ಪಟ್ಟಣ ಪಂಚಾಯಿತಿಗಳಾದ ಕುಶಾನಗರ, ಸೋಮವಾರಪೇಟೆ ಮತ್ತು ವಿರಾಜಪೇಟೆಗಳಲ್ಲಿ ವಸತಿ ಯೋಜನೆಗಳನ್ನ ಅನುಷ್ಠಾನ ಮಾಡಿಕೆ ವಸತಿ ಎಂಜಿನಿಯರ್ ಮತ್ತು ಮುನ್ಸಿಪಲ್ ಸಿವಿಲ್ ಎಂಜಿನಿಯರ್ ಚಾಕ್ರಿಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಿದ್ದು ಅರ್ಜಿ ಒಪ್ಪಿಸಿಕೆ ಆಖರಿ ದಿನ 5 ಔಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bhiti kudi. Palace Toyota. Near Kaveri Hall. C.V. Shankar Road. Madikeri. Call 7022671919. ಬಿಲ್ಲವ ಸಮಾಜ ಸೇವಾ ಸಂಘದ 16 ವರ್ಷದ ಜಿಲ್ಲಾ ಮಟ್ಟದ ಕೋಟಿ ಚೆನ್ನಯ್ಯ ಕ್ರೀಡಾಕೂಟ ಇಂದು ಮತ್ತು ನಾಳೆ ಭಾನುವಾರ ಮಡಿಕೇರಿ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸುವಂತೆ ಬಿಲ್ಲವ ಸಮಾಜ ಸೇವಾ ಸಂಘ ಕೋರಿದೆ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಚ್ ಇನ್ ವ್ಯಾಲಿ ಮಡಿಕೇರಿ. ಫೋನ್ 2255571. ಕಾಫಿ ಬೆಳೆಗಾರರೇ, ರೈತ ಬಾಂಧವರೇ, ಬರುವ 5-6-7 ತಾರೀಕು ಸಕಲೇಶ್ಪುರದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳುತ್ತಿರುವ ಕ್ಯಾಪಿಟೆಕ್ ಕಾಫಿ ಬೆಳೆಗಾರರ ಸಮಾವೇಶ. ಈ ಕುರಿತ ಮಾಹಿತಿ ಪ್ರತಿದಿನ ಸಂಜೆ 6:20 ಬಿತ್ತರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಸಕಲೇಶ್ಪುರ. ಕಾಫಿ ಸಮೃದ್ಧಿಯ ಅಕ್ಷಯ ತೃತೀಯಕ್ಕೆ ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ನ ಕೊಡುಗೆ. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ ಅಪ್ ಟು 50% ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲು. ಅಲ್ವೇ, ಮಗನ ಮದುವೆಗೆ ನಾಟಿ ಆಡು ಮತ್ತೆ ನಾಟಿ ಕೋಳಿ ಸಾರು ಮಾಡಿಸೋಣ ಅಂತಿದ್ದೀನಿ, ಆದ್ರೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ಅದಕ್ಕೆ ಆಕ್ರಿ ಚಿಂತೆ ಮಾಡ್ತೀರಾ? ಮಡಿಕೇರಿ ಓಂಕಾರೇಶ್ವರ ಟೆಂಪಲ್ ರೋಡ್ ನಲ್ಲಿ ಹೊಸದಾಗಿ ಫ್ರೆಶ್ ಮೀಟ್ ಶಾಪ್ ಇದೆಯಲ್ಲ, ಅಲ್ಲಿ ತಾಜಾ ನಾಟಿ ಆಡು ಮತ್ತೆ ತಾಜಾ ಕೋಳಿ ಮಾಂಸ ಸಿಗುತ್ತೆ, ತುಂಬಾನೇ ಕಡಿಮೆ ರೇಟ್ ನಲ್ಲೂ ಕೊಡ್ತಾರೆ. ಫ್ರೆಶ್ ಮೀಟ್ ಶಾಪ್ ಮಡಿಕೇರಿ, ಕಾಲ್ ದಿನೇಶ್ 9480-730-296. ಸುಳ್ಯದ ಕೆವಿಜಿ ಅಮರಜ್ಯೋತಿ ಪಿಯು ಕಾಲೇಜಿನಲ್ಲಿ ಇದೇ 2022 May 19-21 ದಿನಗಳ ಕಾಲ JEE, NEET, CET 2022 ಸಾಲಿನ ಕ್ರಾಶ್ ಕೋರ್ಸ್ ಪ್ರಾರಂಭಗೊಂಡಿದೆ. ಪ್ರತಿದಿನ ಮಾಕ್ ಎಕ್ಸಾಮ್ ಕೊಡಲಾಗುವುದು. ಎಲ್ಲಾ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. 2022-23 ಸಾಲಿನ ಪ್ರಥಮ ಪಿಯುಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ನೋಂದಾಯಿಸಲು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9880014218 ಅಥವಾ 7259924840. ಇದೇ ಮೇ 7 ಪಿಂಗ ಅಟ್ಟು ಚನಿಯಾಚ ನಾರಾಚ ಬೆಂಗಳೂರು ಕೊಡೋ ಸಮಾಜತ್ರ ಆದನೆಲು ಬೆಂಗಳೂರು ಯಲಹಂಕತ್ರ ಪಕ್ಕ ಹೊಸಹಳ್ಳಿಯಲ್ಲುಳ್ಳ ಸಮಾಜತ್ರ ಪುದಿಯ ಜಾಗವಾನ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಪಿಂಜ ಜನರಲ್ ತಿಮ್ಮಯ್ಯ ಕ್ಯಾಂಪಸ್ಲು ಬೆಂಗಳೂರು ಕೊಡವ ಸಮಾಜ ಗಣಗನ ಸಂಘತ್ರ ನಡುವೆ 6A-side ಹಾಕಿ ಪೈಪೋಟಿ ಪಿಂಜ ಕೊಡವ ತೀನಿನ ಮೆನಡಪದುಂಡು. ತೀನಿನ ಮೆಕ್ಕು ಸ್ಟಾಲ್ ಬೇಪಕಿರಾದೆ ಉಳ್ಳವು ಪೊಮ್ಮಗಡ ಕೂಟತ್ರ ಅಧ್ಯಕ್ಷೆ ಮೇದುರ ವಿಶಾಲ ಕುಶಾಲಪ್ಪ ಹೈಂಗಳ 9981-32438 ಈ ನಂಬರ್ ಸಂಪರ್ಕ ಚುಳ್ಳು. ತೀನಿನ ಮೇಲೆ ಕೊಡಗರ ಪಿಂಜ ಕೊಡಗಂಜ ಪರಮೆ ಉಳ್ಳ ಕೊಡವ ಉದ್ಯಮಿಯರು ಸ್ಟಾಲ್ ಬೇಪಕ್ಕೆ ಅವಕಾಶ ಉಂಟು. ಬೆಂಗಳೂರು ಕೊಡೋ ಸಮಾಜದ ಗೌರವ ಕಾರ್ಯದರ್ಶಿ ಚಿರಿಯಪ್ಪಂಡ ಸುರೇಶ್ ನಂಜಪ್ಪ ಹಿಂಗ ಅರಿಜಿಡಿತು. ಚಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಂಗಡ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ ಬೊಳ್ತಕುಪ್ಯ ಚಾಲೆ ಮಕ್ಕಳ ಕುಪ್ಯ ಚಾಲೆ ಮಂಡೆ ತುಣಿ ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ ಪೊಮ್ಮಕಡ ಕೋರಿಚೌಕ ಮುಸ್ಕೋಲಿ ಮಂಗಲಕರಕ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿರುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ ಪೂವಯ್ಯ 9980-940-222 ಇಲ್ಲೆಂಗಿ 9900-707-576. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರ್ ಮತ್ತು ಕಲ್ಲಾಚಿ. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900-27-0049. ಸುದ್ದಿ ಸಮಾಚಾರ ಓದೆಂಡುಳು ಮಳುವಂಡ ಗಾಯನ ದಿನೇಶ್. ಸುದೀರ್ ವಿವರ. ಹಾಕತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕೂಡುವ ಮನೆ ಕಟ್ಟುವಕ ಜಾಗ ಇಲ್ಲತೆಂಗಕ ಶಾಸಕ ಕೆಜಿ ಬೋಪಯ್ಯ ಅವು ಇಂದ ಹಕ್ಕು ಪತ್ರನ ಕೊಡ್ತಿತ್ತು. ಹಾಕತೂರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೂಡಿ ಆಡಿತು ತಕ್ಕ ಪರಂದಾವು ಎಲ್ಲ ಬಡ ಕುಟುಂಬಕ್ಕೆ ಮನೆ ಕಟ್ಟುವಕ ಜಾಗ ಕೊಡಪಕ್ಕ ಸರ್ಕಾರ ಎಲ್ಲ ತರತರ ಕ್ರಮ ಅಡ್ತಂಡಿತ್ತು ಎಂದು ಅವು ಅಣ್ಣಚ್ಚಿ. ಒಟ್ಟು 29 ಕುಟುಂಬಕಾರಕ ಹಕ್ಕು ಪತ್ರನ ಕೊಡ್ತಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಇಒ ಹಾಕತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕುಡ್ನನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್ತು. ಬಪ್ಪ ಮೇ 4 3 ಮಡಿಕೇರಿಯಲ್ಲಿ ಬಸವ ಜಯಂತಿನ ಛಾಯೋಡು ನಡೆಸುವಕ್ಕ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಎಂಡ ಕೊರಕಲ್ ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡಿಯಲ್ಲಿ ಇಂದು ನಡೆದ ಮುಪ್ಪಡೆ ಸಭೆಯಲ್ಲಿ ತೀರ್ಮಾನ ಮಾಡಿಚಿ. ಓಂಕಾರೇಶ್ವರ ದೇವಸ್ಥಾನದ ಪಕ್ಕ ಉಳ್ಳ ಭಾರತೀಯ ವಿದ್ಯಾಭವನದಲ್ಲಿ ಕಾರ್ಯಕ್ರಮ ನಡೆಸುವಕ್ಕ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಕಾರ್ಯಕ್ಕೆ ಸೂಚನೆ ಕೊಡುತ್ತಿತ್ತು. ಕಾರ್ಯಕ್ರಮದಲ್ಲಿ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಅವು ಪ್ರವಚನ ನಡೆಸುವ ಅಂದು ವೀರಶೈವ ಮಹಾಸಭಾತ್ರ ಅಧ್ಯಕ್ಷ ಎಸ್ ವಿ ಶಿವಪ್ಪ ಅವು ಅರಿಚಿ.